ಜೀವನವನ್ನು ಪ್ರೀತಿಸಿ, ಮಾದಕ ವಸ್ತುವನ್ನಲ್ಲ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್ಗಳು. ಇದೀಗ ದೇಶಭಕ್ತಿ ಗೀತೆಗಳು. ವೃಂದಗಾನದಲ್ಲಿ ಮೂಡಿಬಂದಿದೆ ಅಂಬಿಕಾ ತನಯದತ್ತ ಅವರ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈ ದಿನದ ಈ ಕಾರ್ಯಕ್ರಮದಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವ ಸಾಗಿಸುತ್ತಿರುವ ಶ್ರೀಮತಿ ಶಿವಲೀಲಾ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ. ಅಲ್ಲಿಯವರೆಗೂ ಒಂದು ಪ್ರಕಟಣೆಯನ್ನು ಕೇಳೋಣ. ರೈತ ಬಾಂಧವರೇ, ಈ ದಿನದ ಕಾರ್ಯಕ್ರಮದಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವ ಸಾಗಿಸುತ್ತಿರುವ ಶ್ರೀಮತಿ ಶಿವಲೀಲಾ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದೊಳಗೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲ್ಕಮುಖಿ ಗ್ರಾಮದ ರೈತ ಮಹಿಳೆ ಶಿವಲೀಲಾ ಅನ್ನೋರು ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ತಮ್ಮ ಕೃಷಿಯ ಜೊತೆಗೆ ಕೃಷಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಈ ಕೃಷಿಯ ಅನುಭವಗಳನ್ನು ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ಅವರು ಮಾಡ್ತಾ ಇರತಕ್ಕಂಥ ಕೆಲಸಗಳ ಅನುಭವಗಳನ್ನೆಲ್ಲ ಇವತ್ತು ಹಂಚಿಕೊಳ್ತಾ ಇದ್ದಾರೆ, ಮಾತನಾಡಿಸೋಣ. ನಮಸ್ಕಾರ ಮಾ ಶಿವಲೀಲ ಅವರೇ. ನಮಸ್ತೆ ಸರ್. ಏನೇನು ಕೆಲಸ ಮಾಡ್ತೀರಿ? ನಾವು ಹೊಲದಲ್ಲಿ ಕೆಲಸ ಮಾಡ್ತೀವಿ ಸರ್. ನಮ್ಮಲ್ಲನ 3 ಎಕರೆ ಐತಿ. ನಿಮ್ದು 3 ಎಕರೆ ಇದಾವಲ್ಲ? ಹಾಂ ಸರ್. ಏನೇನು ಬೆಳಿತೀರಮ್ಮ? ನಮ್ದು ಸಜ್ಜೆ ಹಾಕ್ತೀವಿ, ಮೆಕ್ಕೆಜೋಳ ಹಾಕ್ತೀವಿ ಸರ್. ಅದ್ರೊಳಗೆ ತೊಗರಿ ಹಾಕ್ತೀವಿ ರೀ, ಅಕ್ಕಡಿ ಟೈಪ್. ಅಕ್ಕಡಿ ಟೈಪ್ ಬೆಳಿತೀರಿ? ಅಕ್ಕಡಿ ಸಾಲು? ಹಾಂ ಸರ್. ಅಕ್ಕಡಿ ಸಾಲು ಕೃಷಿ? ಹಾಂ ಸರ್. ಏನೇನು ಮಿಕ್ಸ್ ಇರ್ತದೆ ಅದರಲ್ಲಿ? ತೊಗರಿ ಇದನ್ನ ಹಾಕ್ತೀವಿ, ಮಡಿಕೆ, ಆಮೇಲೆ ಅಲಸಂದಿ ಹಾಕ್ತೀವಿ ಸರ್. ಸಜ್ಜಿ ಜೊತೆಗೆ ಹಾಕೋದ ಇವೆಲ್ಲ? ಸಜ್ಜಿ ನಡಕ್ ನಾಲ್ಕು ಸಾಲ ಮಡ್ಕೊಂಡು ಕಡಿಗೆ ಒಂದು ಸಾಲ ಕಡೆಯಾಗ ಕಲಿಸ್ಕೊಂಡು ಹಾಕ್ತೀವಿ ಸರ್. ಮತ್ತೆ ಸಜ್ಜಿ ಕೊಯ್ಕೊಂಡಿಂದೆ ನಡಕ್ಕೆ ಕಳೆ ತೆಗಿದ್ರ ಹಾಕ್ತೀವಿ ಸರ್. ಇಲ್ಲ ರೂಟ್ರ್ ಟ್ಯಾಕ್ಟ್ರಿ ಸಿಗ್ ಸಣ್ಣ ಟ್ಯಾಕ್ಟ್ರಿ ಬಂದವಲ್ಲ ಸರ್, ಅಲ್ಲಿ ರೂಟ್ರ್ ಓಡಿಸಿ ಅದ್ರಲ್ಲಿ ಕಸ ಅಲ್ಲೇ ಬಿಟ್ಬಿಡ್ತೀವಿ. ಈ ಅಕ್ಕಡಿ ಸಾಲ ಕೃಷಿಯಿಂದ ಏನು ಉಪಯೋಗ ಆಗ್ತದೆ? ಇವು ಸಜ್ಜಿ ಕೊಯ್ಕೊಂಡಿಂದ ತೊಗರಿ ಜಲ್ಲಿ ಹೊಡಿತೈತಲ್ಲ ಸರ್, ಹಂಗಾಗಿ ಕಾಯಿ ಪಾಯಿ ಜಗ್ಗಿಕ್ಕವಲ್ಲ ಸರ್, ಹಂಗಾಗಿ ಅಕ್ಕಡಿ ಹಾಕ್ಕೊಂತೀವಿ ಸರ್ ನಾವು. ಸಜ್ಜಿ ಆದ್ಮೇಲೆ ನೀವು ಸಜ್ಜಿ ಜೊತೆಗೆ ಇನ್ನೂ ಎರಡು ಮೂರು ಬೆಳೆಗಳನ್ನು ತಗೋಬಹುದು ತಗೋಬಹುದು ಸರ್. ಸೊ ಅವೆಲ್ಲ ಮನೆಗೆ ಬರ್ತವೆ, ಮನೆಗೆ ಬೇಕಾಗ್ತದೆ. ಮತ್ತೆ ಬದ್ಲಿ ಕಡೆ ಬೆಳೆಲ್ಲ ಸರ್, ಅದ್ರೊಳಗ ಅವನು ಸಪರೇಟ್ ಆಗಿ ಬೆಳಿಗ್ ಬರಲ್ವಾ? ಸಪರೇಟ್ ಹಾಕ್ತಾರೆ ಸರ್, ಮತ್ ನೀರ್ ಇರಲ್ಲಲ್ರಿ ನಮ್ದು, ಒಣ ಭೂಮಿ, ಹಂಗಾಗಿ ಮಳೆಗೆ ಆಶ್ರಯ ಆಗಿ ಬೆಳ್ಕಂತೀವಿ ಸರ್. ಮಳೆ ಆಶ್ರಿತವಾಗಿ ಕೃಷಿ ಮಾಡುವವರು ಅಕ್ಕಡಿ ಸಾಲ ಕೃಷಿ ಮಾಡೋದು ಒಳ್ಳೇದು. ಒಳ್ಳೇದು ಸರ್. ಅಲಸಂದೆ ಹಾಕ್ತಾವ ಸರ್, ಮಡಿಕೆ ಹಾಕ್ತಾವ, ಗುರಳ್ಳು ಬೆಳಿತೀವ್ರಿ, ಹಾಕ್ತಾವ ಸರ್. ಸರಿ, ಇವೆಲ್ಲ ಎಷ್ಟೆಷ್ಟು ಪ್ರಮಾಣದಲ್ಲಿ ಸಿಗ್ತದೆ ನಿಮ್ಗೆ? ಅಂದ್ರೆ ನಮ್ಮ ಮನೆಗೆ ಆದ್ರೂ ಆಗ್ಬೋದು ಸರ್, ಮತ್ತೆ ಜಾಸ್ತಿ ಬೆಳೆದ್ರೆ ಒಂದು 6-8 ಕೆಜಿ ಮಾರ್ಕೊಂತೀವಿ, ಇಲ್ಲಕ್ರ ಮನೆಗೆ ಇಟ್ಕೊಂತೀವಿ ಸರ್. ನಾವು ತೊಗರಿಂದ ಈ ವರ್ಷ 14 ಪ್ಯಾಕೆಟ್ ಆಗ್ಯಾವ ಸರ್, ಮಾರಿ ಸರ್ ಅವನ್ನ. ಮಾರಿ 14 ಪ್ಯಾಕೆಟ್ ಮಾರಿದ್ರಿ? ತೊಗರಿ ಬೆಳೆ ಚೆನ್ನಾಗಿ ಸಿಕ್ಕಿದೆಯಾ? ಚೆನ್ನಾಗಿ, ರೇಟ್ ಚೆನ್ನಾಗಿ ಸಿಗುತ್ತಾ ಸರ್? ಎಲ್ಲಿ ಮಾರ್ಕೆಟ್ ನಿಮಗೆ ತೊಗರಿ? ಇಲ್ಲೇ ಮುಸ್ಲಾಪುರ ಕೊಟ್ರ ಸರ್. ಮುಸ್ಲಾಪುರ ಕೊಟ್ಬಿಡ್ತೀರಿ? ಹೆಂಗೆ ರೇಟ್ ಸಿಗ್ತಮ್ಮ ಈ ಸಲ? 6,500 ಅಂತ ಸಿಕ್ಕತ್ತೆ ಸರ್, ಕ್ವಿಂಟಲ್. ಕ್ವಿಂಟಲ್ಗೆ ಅಂದ್ರೆ ಪಾಕೆಟ್ ಒಂದು ಕ್ವಿಂಟಲ್ ಇರ್ತದ? ಇಲ್ಲ ಸರ್, 70 ಕೆಜಿ ಕೆಜಿ ಚೀಲ. 9 ಕ್ವಿಂಟಲ್ ಆಗಿದೆಯಾ? 14 ಚೀಲ ಅಲ್ವಾ? ಹಂಗಾಗಿ ಒಂದು 9 ಕ್ವಿಂಟಲ್ ಮೇಲೆ ಆಗಿದೆ. ಸರಿ, ಮತ್ತೆ ಬೇರೆ ಏನೇನು ಬೆಳಿತೀರಿ ನೀವು? ಮತ್ತೆ ಏನೇ ಹಾಕಿಲ್ ಬಿಡ್ರಿ ಸರ್. ಶೇಂಗಾ ಗಿಂಗಾ ಶೇಂಗಾ ಹಾಕಲ್ಲ ಸರ್, ಒಣ ಭೂಮಿ ಇರೋದಕ್ಕ ಶೇಂಗಾ ಹಾಕಲ್ಲ. ಮತ್ತ ನಾವು ಖಾಲಿ ಇದ್ರೆ ಹಿಂಗ ಯಾರ್ದಾದ್ರೂ ಕೆಲ್ಸಕ್ಕೆ ಹೋಗ್ತೀರಿ. ಈಗ ನಿಮ್ಮ ಚಿಲ್ಕಮುಖಿ ಗ್ರಾಮದ ಸುತ್ತಮುತ್ತಲ ವ್ಯಾಪ್ತಿಯಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಇದೆಯಾ? ಅಂದ್ರೆ ಕೂಲಿ ಮಾಡಿನೇ ಜೀವನ ಮಾಡ್ಬೇಕನ್ನುವಂತ ಕುಟುಂಬಗಳು ಬಹಳಷ್ಟು ಇರ್ತವೆ. ಅಂತವ್ರಿಗೆಲ್ಲ ಒಂದಿಷ್ಟು ಎಲ್ಲ ಕಡೆ ಕೆಲಸ ಸಿಗ್ತಾ ಇದೆಯಾ? ಸಿಗ್ತಾವ ಸರ್, ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಇದಾವ ಸರ್. ನೀವು ಕ್ರಾಸಿಂಗ್ ಒಂದು ಬಂದು ಎಲ್ಲರಿಗೆ ಕೆಲಸ ಇದಾವ ಸರ್. ಈಗ ಮುಂಜಾನೆ 6 ಗಂಟೆಗೆ ಹೋಗಿ 8 ಬಂದ್ಬಿಡ್ತಾರಲ್ರಿ, 50 ರೂಪಾಯಿ ಆಗತ್ರಿ. ಮತ್ತೆ 9 ಗಂಟೆಗೆ ಹೋಗಿ 6 ಗಂಟೆಗೆ ಬಂದ್ರೆ 250 280 ರೂಪಾಯಿ ಮಟ್ಟ ಕೊಡ್ತಾರೆ. ಬೆಳಗ್ಗೆ 2 ತಾಸು ಮಾಡಿದ್ರೆ 50 ರೂಪಾಯಿ, 9 ಗಂಟೆಗೆ ಹೋಗಿ 6 ಗಂಟೆಗೆ ಬಿಡ್ತಾರೆ ಸರ್, 50 280 ಮಟ್ಟ ಕೊಡ್ತಾರೆ ಸರ್ ಅಲ್ಲಿ ಅವಾಗ. ಸರ್, ಅಂದ್ರೆ ಬೆಳಗ್ಗೆ ಮಾಡೋ ಕೆಲಸ ಬೇರೆ ಇರ್ತದೆ. ಅದು ಈಗೇನು ಪೌಡ್ರ್ ಕೊಡೋದಿರುತ್ತಲ್ಲ ಸರ್, ಅವು ಫೌಂಡೇಶನ್ಗೆ, ಅದು 2 ತಾಸಿನ ಕೆಲಸ ಇರುತ್ತೆ ಸರ್ ಅದು. ಓಹೋ, ಅಂದ್ರೆ ಸಾಮಾನ್ಯವಾಗಿ ಒಬ್ರು ಒಂದು 300 ರೂಪಾಯಿ ದಿನ ದುಡಿಬಹುದು ಸರ್. ಏನ್ ಸಮಸ್ಯೆ ಆಗುತ್ತೆ ಸರ್? ದುಡಿಬಹುದು ಸರ್. ಈಗ ಅಂದ್ರೆ ಒಂದು ಇವತ್ತಿನ ದಿನಮಾನಗಳಿಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ನಿಮ್ಮ ಜೀವನ ಮಾಡೋದಕ್ಕೆ ಇಷ್ಟು ಕೂಲಿ ಸಮರ್ಪಕ ಅನ್ಸಿದೆಯಾ ನಿಮಗೆ? ನಾವು ಇಬ್ರು ಇರೋದ್ರಿಂದ ಆಗತ್ತೆ ಸರ್. ಇಬ್ರು ಹೋಗ್ತೀರಿ, ಇಬ್ರು ದುಡಿತೀವಿ, ಅವರು ಹೋಗ್ತಾರ ನಾವು. ಇಬ್ರು ದುಡಿಯೋದ್ರಿಂದ ಏನ್ ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ಹಂಗಾಗಿ ಒಂದ್ ಕುಟುಂಬದಲ್ಲಿ ಒಂದ್ 3-4 ಜನ ಇದ್ರೆ ದಿನ ಒಂದ್ 1,000-1,500 ದುಡಿಬೋದು ಸರ್. ಇಬ್ರು ಆದ್ರೂ ನಾವು ಒಬ್ರು ಮನೆ ಕೆಲಸ ಮಾಡ್ಕೊಂಡ್ರೆ ಆಗತ್ತೆ ಸರ್. ಏನೇನ್ ಕೆಲಸ ಕ್ರಾಸಿಂಗ್ ಅಂದ್ರಿ? ಕ್ರಾಸಿಂಗ್ ಅಂದ್ರೆ ಏನೇನು, ಯಾವ್ಯಾವ ತರದ ಬೆಳೆಗಳಲ್ಲಿ ಕ್ರಾಸಿಂಗ್ ಮಾಡಿಸ್ತೀರಿ ಹೇಳಿ? ಕಲ್ಲಂಗಡಿ ಮಾಡ್ತಾರೆ ಸರ್, ತುಪ್ಪರಿ ಮಾಡ್ತಾರ್ರಿ, ಕಿಚ್ಚರಿಕಾಯಿ ಅಂತ ಬರ್ತಲ್ಲ ಸರ್, ಅದನ್ನ ಮಾಡ್ತಾರೆ. ಕಿಚ್ಚರಿಕಾಯಿ ಅಂದ್ರೆ ಹೀರೆಕಾಯಿ, ಹೀರೆಕಾಯಿಗೆ ನೀವು ಕಿಚ್ಚರಿಕಾಯಿ ಅಂತೀರಿ? ಕಿಚ್ಚರಿಕಾಯಿ ಅಂತಾರೆ. ಬೆಂಡೆ ಮಾಡ್ತಾರ್ರಿ, ಆಮೇಲೆ ಕುಂಬಳ ಮಾಡ್ತಾರ್ರಿ. ಕುಂಬಳದೊಳಗ 3 ವೆರೈಟಿ ಬರ್ತಾವ್ರಿ. ಒಂದು ಬಳ್ಳಿ ಗುಂಬಳ ಬರ್ತ್ರಿ, ಒಂದು ಗಿಡ ಗುಂಬಳ ಅಂತ ಬರ್ತ್ರಿ, ಅದು ಬೆಳೆದಿಲ್ರಿ, ಹಂಗ ಗಿಡ ಇದ್ದಾಗಿರ್ತ್ರಿ. ಅದು ಒಂದೇ ಕಾಯಿ ರೀ ಒಂದ್ ಗಿಡಕ್ಕ. ಇದು ಬಳ್ಳಿ ಗುಂಬಳ ಆದ್ರೆ 2 ಬರ್ತ್ರಿ, ಒಂದ್ 2 ಅರಿ ಬಿಡೋದ್ರಿ, ಕಲ್ಲಂಗಡಿ ಅರಿ ಬಿಡ್ತಾರಲ್ಲ ಅಂಗತಿ ಬಿಟ್ಟು 2 ಕಾಯಿ ಹಾಕವ್ರಿ, ಅದನ್ನ ಮಾಡದ್ರಿ. ಒಂದ್ ಆಲ್ ಗುಂಬಳ ಅಂತ ಬರ್ತ ಸರ್, ಅದು ಇಷ್ಟತ್ನಲ್ಲಿ ಸಂಜೆ ಮುಂದ್ ಪೌಡರ್ ಕೊಡೋದ್ ಸರ್, ಅದು 4 ಗಂಟೆಲಿಂದ 6 ಗಂಟೆ ಮಟ್ಟ ಕೊಡ್ತಾರೆ. ಅದಕ್ಕೆ ಬೆಳಗ್ಗೆ ಕೊಡಲ್ವಾ? ಅಂದ್ರೆ ಅರಳಾದ ಇವಾಗ ಅರಳುತ್ತೆ, ಸಂಜೆ 4 ಗಂಟೆ ಮೇಲೆ ಅರಳುತ್ತೆ ಸರ್. ಅದು ಆಲ್ ಗುಂಬಳ ಅಂತಂದು ಅದು ಒಂದು 4 ಗಂಟೆಲಿದ್ದ ಅರಳತ್ರಿ ಸಂಜೆ ಮುಂದ. ಒಂದು ಅದು ಗಿಡ ಗುಂಬಳ ಅಂದ್ರ ಬೆಳಗಾಂ ಮುಂಜಾನೆ ಕೊಡೋದ್ ಸರ್, ಅದು 4 ಗಂಟೆಲಿದ್ದ 6 ಗಂಟೆ ಒಳಗ ಬೆಳಗ್ಗೆ ಅವಾಗ ಕೊಟ್ಕೊಳದ್ ಸರ್ ಅದು. ಹಂಗಾಗಿ ಲೇಬರ್ಗೆ ಏನು ಲೇಬರ್ದೊಂದು ಜಾಸ್ತಿ ದುಡ್ಡಾಗತ್ತೆ. ಈಗ ನನ್ಗೊಂದು ಸುಮ್ಮನೆ ಪ್ರಶ್ನೆ, ಈ ರೀತಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅಥವಾ ಕಾರ್ಮಿಕ ಕುಟುಂಬಗಳಿಗೆ, ಬಡತನದ ಕುಟುಂಬಗಳಿಗೆ ಈ ತರದ ಒಂದು ಕೆಲಸದ ಅನುಕೂಲ ಇದೆ, ಇದೆ ಸರ್, ಇದನ್ನೇ ನೆಪ ಇಟ್ಕೊಂಡು ಮಕ್ಕಳನ್ನು ಶಾಲೆ ಅಂದರೆ ಹೆಣ್ಮಕ್ಕಳನ್ನು ಓದಿಸೋದ್ರಲ್ಲಿ ಎಲ್ಲಿ ಹಿಂದುಳಿತಾ ಇದ್ದಾರೆ? ಏ ಇಲ್ಲ ಸರ್, ಕಳಿಸ್ತಾರೆ ಸರ್. ಶಾಲೆಗಳಿಗೆ ಕಳಿಸ್ತಾರೆ ಅಂದರೆ ಕಂಪ್ನಿ ವತಿಲಿದ್ದಾನ ಯಾರು ಮಕ್ಕಳನ್ನ ಯಾರನ್ನು ಕರ್ಕೋಬೇಡ್ರಿ ಅಂತಂದ ಹೇಳ್ಬಿಟ್ಟಿದ್ದಾರೆ. ಹಾಂ ಸರ್, ಕಂಪ್ನಿ ವೈಸ್ ಇದೆ, ಗೊತ್ತಿಲ್ಲಿದ್ದಾನಾಗ ಸೂಪರ್ವೈಸರ್ ಬರ್ತಾರಲ್ರಿ, ಬಂದ್ರ ಅವ್ರು ಮಕ್ಕಳನ್ನ ಕರ್ಕೊಂಡ್ ಕೊಡಲ್ ಸರ್. ಒಟ್ಟು 15 ವರ್ಷದ ಮೇಲ್ಪಟ್ಟಿದ್ರ ನಡೀತೈತೆ ಸರ್, ಇಲ್ಲಾಂದ್ರೆ ಅವ್ರು ಹೊಲ್ದಾರ ಸಮೇತ ಬೈತಾರಿ, ಕರ್ಕೋಬೇಡ್ರಿ ಮಕ್ಕಳನ್ನ, ಓದ್ತಿರ್ತಾರ ಅವರು, ನೀವ್ ಯಾಕೆ ಇವಾಗ್ಲೇ ಕರ್ಕಂತೀರಿ ಅವ್ರನ್ನ ಅಂತಂದ್ ಬೈತಾರ ಸರ್. ಈ ತರದೊಂದು ಜಾಗೃತಿ ಇದೆ ಸರ್, ಮಕ್ಕಳು ಇಲ್ಲಿ ಯಾರು ಶಿಕ್ಷಣದಿಂದ ವಂಚಿತರಾಗಲ್ಲ. ಇಲ್ಲ ಸರ್, ಹೋಗ್ತಾರೆ ಸರ್, ಎಲ್ಲರೂ ಶಾಲೆಗೆ ಹೋಗ್ತಾರೆ. ಅದು ಒಂದು ರೀತಿಯಿಂದ ಒಳ್ಳೆಯದು. ಈಗ ದುಡಿಯುವ ಎಲ್ಲ ಕೈಗಳಿಗೂ ಇಲ್ಲಿ ಕೆಲಸ ಇದೆ. ಸೊ ಇಲ್ಲಿ ಈ ಏನಂದ್ರೆ ಈಗ ನಿಮ್ಗೆ ಬೀಜೋತ್ಪಾದನೆ ಪ್ಲಾಟ್ಗಳು ಜಾಸ್ತಿ ಇರೋದ್ರಿಂದ ನಿಮ್ಗೆಲ್ಲ ಕೆಲಸ ಸಿಕ್ಕಿದೆ. ಇದಲ್ಲದೆ ಬೇರೆ ಏನೇನು ಕೆಲಸಗಳು ಇರ್ತವೆ? ಮತ್ತೆ ಅಂದ್ರೆ ಅದೇ ಜಾಸ್ತಿ ಅಲ್ಲ ಸರ್ ಇಲ್ಲಿ. ಅದು ಸರಿ, ಬೇರೆ ಈಗ ಹೊಲದ ಕೆಲಸಗಳು ಬೇರೆ ಏನಾರು ಇರಲ್ವಾ? ಹೊಲದ ಕೆಲಸ ಅಂದ್ರೆ ನಮ್ಮ ಹೊಲದಾಗ ನಾವು ಮಾಡ್ಕೊಂತೀರಿ. ನಿಮ್ಮ ಹೊಲದಾಗ ನೀವು ಮಾಡ್ತೀರಿ? ಬೇರೆ ಹೊಲದಲ್ಲಿ ಕಟಾವುಗಳು ಬಂದ್ರೆ ತನೆ ಕೊಯ್ಯೋದು ಹೋಗ್ತೀರಿ? ಅದಕ್ಕೆಲ್ಲ ಕೂಲಿ ಹೇಗೆ? ಅದಕ್ಕೆ ಇದೆ ಸರ್, ಅದಕ್ಕೂ 250 ರೂಪಾಯಿ ಕೊಡ್ತಾರೆ ಸರ್. ಯಾವ್ದಕ್ಕೆ? ಈಗ ಕೊಯ್ಯೋದು ಬಂದ್ರ ಈ ಸಜ್ಜಿ ಕೊಯ್ಯಕ್ ಬಂದ್ರೆ ಅದಕ್ಕೆ 250 ಕೊಡ್ತಾರೆ. ಸಜ್ಜಿ ಗಂಟೆಗೆ ಹೋಗ್ರಿ, ಅದಕ್ಕೆ 10 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತಾರೆ, 250 ರೂಪಾಯಿ. ಅಲ್ಲಿ ಏನೇನು ಕೆಲಸ? ಕೊಯ್ದು ಹಂಗೆ ಎಲ್ಲ ಬಿಡೋದು ಅಥವಾ ಗುಂಪಿ ಮಾಡಿ? ಸಪ್ಪಿ ಕೊಯ್ದ್ರ ಪೆಂಡಿ ಕಟ್ಟಿ ಇದನ್ನ ಗೂಡು ಹಾಕ್ತಾರೆ ಸರ್. ಬೇರೆ ಅಂದ್ರೆ ನಿಮ್ಮ ಭಾಗದಲ್ಲಿ ತೋಟಗಾರಿಕೆಗಳು ಇರ್ತವೆ ಅಂದ್ರೆ ದಾಳಿಂಬೆ ತೋಟ ಇರ್ಬೋದು ಅಥವಾ ಪೇರ್ಲ ತೋಟ ಇರ್ಬೋದು, ಇಂಥವೆಲ್ಲ ಇದಾವಾ? ಇದೆ ಸರ್. ಅಲ್ಲೆಲ್ಲ ಹೋಗ್ತಿರೋ ಕೆಲಸ ಮಾಡಿ? ಇಲ್ಲ ಸರ್, ನಾವು ಹೋಗಲ್ಲ. ನೀವೇನಲ್ಲ ಹೋಗಲ್ಲ? ನಾವು ಹೋಗಲ್ ಸರ. ಹೋದ್ರೆ ಗಂಡ್ಮಕ್ಳು ಹೋಗ್ತಿರ್ತಾರಲ್ರಿ, ಹೆಣ್ಮಕ್ಳದ್ದು ಏನಿರಲ್ಲ ಸರ್ ಅಲ್ಲಿ. ಈ ಕಳೆ ನಿರ್ವಹಣೆಗೆಲ್ಲ ಹೋಗ್ತೀರಾ? ಕಳೆ ತೆಗೆಯೋದು ತೆಗೆಕೋತೀವಿ. ಅಲ್ಲೆಲ್ಲ ಕೂಲಿ ಹೆಂಗಮ್ಮ? ಕಳೆ ತೆಗೆಯೋದ್ರಲ್ಲೆಲ್ಲ ಕೂಲಿ ಹೆಂಗೆ? ನಿಮ್ ಕೆಲಸ ಸ್ವರೂಪ ಹೇಗಿರ್ತದೆ ಅಲ್ಲಿ? ಅಲ್ಲಿಗೆ ಕೊಡ್ತಾರೆ ಸರ್, 200 ರೂಪಾಯಿ ಮೇಲೆ ಸರ. ಕಳೆಕ್ ಹೋದ್ರೆ 10 ವರೆಗೆ ಹೋಗ್ಕರಿ, 200 ರೂಪಾಯಿ ಕೊಡ್ತಾರೆ ಸರ್. ಸರಿ, ನಿಮ್ಮ ಈ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಿ, ಆ ಭೂಮಿಗೆ ಗೊಬ್ಬರ ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಎರೆಹುಳ ಗೊಬ್ಬರ ಆಗಲಿ, ಈ ಥರದ್ದು ಸಾವಯವ ಗೊಬ್ಬರಗಳು ಉತ್ಪಾದನೆ ಮಾಡೋದು ಇವೇನಾದ್ರು ಮಾಡ್ತಿದ್ದೀರಾ? ಮಾಡ್ತೀವಿ ಸರ್. ನಮ್ದೇ ಇವಾಗ ದನ ಇರ್ತಾವಲ್ಲ ಸರ್. ದನಗಳು ಇದಾವ ನಿಮ್ಮವು? ಒಂದಿತ್ತು ಸರ, ಇವಾಗ ರೀಸೆಂಟ್ ಮಾರಿಯಲ್ರಿ, ಹಂಗಾಗಿ ಇದ್ದ ಗೊಬ್ಬರನ ಹಾಕ್ತೀವಿ ಸರ್. ಅದನ್ನೇ ಹಾಕಿ ಮತ್ತೆ ಬೇಕಾತಂದ್ರೆ ಇದನ್ನ ತರ್ತೀವಿ ಸರ್, ಗೌರ್ಮೆಂಟ್ ಗೊಬ್ಬರನ. ಅದನ್ನ ಹಾಕಿ ಬಾಳ ತಿಪ್ಪೆ ಗೊಬ್ಬರ ಬೇಕು ಅಂದ್ರೆ ಈಗ ಮುಂಗಾರಲ್ಲಿ ಭೂಮಿ ಎಲ್ಲ ಹದ ಮಾಡ್ಕೊಳ್ಳುವಾಗ ತಿಪ್ಪೆ ಗೊಬ್ಬರ ಬೇಕೇ ಬೇಕಾಗ್ತದೆ. ಹಾ ಸರ್, ಬೇಕು ಸರ್. ನೀವು ಖರೀದಿ ಮಾಡ್ತೀರಾ ಹೇಗೆ? ಬೇಕಾ, ಮತ್ತೆ ನಮ್ದು ಸಲಿಂ ಬಿತ್ತಂದ್ರೆ ಖರೀದಿ ಮಾಡ್ತೀವಿ ಸರ್. ಮಾಡಿ ಹಾಕ್ತಾರೆ ಸರ್. ಈಗ ಒಂದು ಕೃಷಿಗೆ ವ್ಯವಸಾಯ ಮಾಡ್ಬೇಕು ಅನ್ನೋದ್ರೆ ಬಂಡವಾಳ ಬಹಳ ಮುಖ್ಯ. ಒಂದು ಬೀಜ ತರಲಿ, ಗೊಬ್ಬರ ತರಲಿ, ಏನೇ ತರಲಿ, ಇದನ್ನೆಲ್ಲ ಹೇಗೆ ಜೋಡಿಸ್ಕೊಳ್ತೀರಿ? ಸ್ಟಾರ್ಟಿಂಗ್ ಸಾಲ ಮಾಡ್ತಾರೆ ಸರ್, ದಲ್ಲಲ್ಲಿ ಅಂಗಡಿ ಇಳುವಾಗ ನಾವು ಪೀಕ್ ಮಾರ್ತೀವಲ್ಲ ಸರ್ ಅವ್ರಿಗೆ, ಅವ್ರ ಹತ್ರನ ತಂದಿರ್ತೀವಿ ಸರ್ ದುಡ್ಡು, ಅವರು ಆಮೇಲೆ ನಾವು ಅಷ್ಟು ಪೀಕ್ ಕೊಟ್ಟಿಂದೆ ಅವ್ರು ಮುರ್ಕಂದು ಕೊಡ್ತಾರೆ ಸರ್, ಅವ್ರದ್ದು ದುಡ್ಡು ತಗೊಂಡು ಉಳಿದ ದುಡ್ಡು ನಮ್ಗೆ ಕೊಡ್ತಾರೆ ಸರ್. ಒಬ್ಬ ಸಣ್ಣ ಹಿಡುವಳಿದಾರರು ಸಾಲ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ಏ ಆಗಲ್ಲ ಸರ್, ಮತ್ತೆ ಆಗಲ್ಲ ಸರ್, ಕೈಯಲ್ಲಿ ಒಂದಿರಲ್ಲ ಸರ್, ನಾವು ಹಿಂಗ ಕೂಲಿ ಮಾಡ್ಬೇಕು ಮಾಡ್ಬೇಕು, ಅದು ಸ್ವಲ್ಪ ಇರುತ್ತಾ, ಹಂಗಾಗಿ ತರ ತರದ ಸರ್ ಸಾಲ. ಈಗ ನೀವು ಮಹಿಳೆಯರಾಗಿ ನಿಮ್ಮ ಗ್ರಾಮದಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಈ ತರದ ಇದಾ ಸರ್, ನೀವು ಅದರಲ್ಲಿ ಮೆಂಬರ್ ಇದ್ದೀರಾ? ಇದ್ದಿ ಸರ್. ಅವು ಮತ್ತೆ ಈಗ ಹೆಣ್ಮಕ್ಳಿಗೆ ಒಬ್ಬೊಬ್ಬರದ್ದು ಕಟ್ಟದಾಗಲ್ಲ ಅಂತಂದು ಈಗ ವರ್ಷ ಆಯ್ತು ಸರ್ ಅದನ್ನ ಇದನ್ ಮಾಡಿ ಅದ್ರ ಸರ್ ಗುಂಪನ. ಗುಂಪಲ್ಲಿ ನೀವು ಇಲ್ಲ ಈಗ? ಇಲ್ಲ ಸರ್. ಇದ್ದಾಗ ನಿಮ್ಗೆ ಉಪಯೋಗ ಆಗಿತ್ತಾ? ಆಗಿತ್ತು ಸರ್. ಸಾಲ ಆಗಿಲ್ಲ ಕೊಡ್ತಾರೆ ಸರ್, ಇದು ಮಂಜುನಾಥನ್ ಗುಂಪ ಇದಾವಲ್ಲ ಸರ್ ಇಲ್ಲಿ, ಅವೇ ಜಾಸ್ತಿ ಸರ್, ಇಲ್ಲಿ ಒಂದು 20 ಗುಂಪು ಇದ್ವು ರೀ ಫಸ್ಟ್, ಇವಾಗ ಎಲ್ಲ ಬರ್ಕಾಸ್ ಮಾಡ್ಕೊಂತ ಬಂದು ಒಂದು 6 ಇದಾವ ಸರ್. ಕಮ್ಮಿ ಆಗಿದಾವೆ? ಕಮ್ಮಿ ಆಗಿದೆ. ಯಾಕೆ ಕಮ್ಮಿ ಆದ್ ಹಂಗೆ? ಹಿಂಗ ಸರ್, ಅವ್ರು ಹೊಲಕ್ಕೆ ಹೊಲಾರ್ದಾರ ಇರ್ತಾರಲ್ರಿ, ಅವ್ರ ಕಡೆ ದುಡ್ಡು ಇರಲ್ಲ, ನಮ್ ಕಡೆ ದುಡ್ಡು ಇಲ್ಲಮ್ಮ, ನಾವು ಕಟ್ಟಲ್ಲ, ನಾವು ಗುಂಪು ಬಿಡ್ತೀವಿ ಅಂತಂದು ಬಿಟ್ಬಿಡ್ತಾರೆ. ಓಹೋ, ಅಲ್ಲಿ ಸಾಲ ಮಾಡೋದಾದ್ರೆ ವಾರ ಅಲ್ಲಿ ಕಟ್ಲೇಬೇಕು? ವಾರ ಕಟ್ಲೇಬೇಕು ಸರ್. ವಾರದ ಕಂತುಗಳು ಇರ್ತವೆ ಸರ್. ಕೆಲಸ ಮಾಡದೆ ಇದ್ರೆ ದುಡ್ಡು ದುಡಿಮೆ ಮಾಡದೆ ಇದ್ರೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಸರ್. ಈ ಒಬ್ರು ಇರ್ತೀವಲ್ರಿ, ಮತ್ ನಾವು ನಮ್ಮ ಹೊಲ್ದಾಗ ಮಾಡ್ಕೊಂತ ಕುಂತ್ಕೊಂಡ್ಬಿಟ್ರ ರೊಕ್ಕ ಇರಲ್ಲ ಸರ್, ಹಂಗಾಗಿ ನಮ್ದು ಈಗ ಇವತ್ತು ರೊಕ್ಕ ಇಲ್ಲ, ನಾವು ಕಟ್ಟಲ್ಲ, ಗುಂಪು ಬಿಡ್ತೀವಿ ನಾವು ಅಂತಂದು ಬಿಟ್ಬಿಡ್ತಾರೆ ಸರ್. ಹಂಗಾಗಿ ಗುಂಪು ಕಡಿಮೆಗೆ ಸರ್. ಈಗ ನಿಮ್ದು ಹೊಲದಲ್ಲೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ದುಡಿತೀರಿ, ಏನೇನು ಕೆಲಸ ಮಾಡ್ತೀರಿ? ನಾವು ನಮ್ಮನೆಯವ್ರ ಇಬ್ಬರದೇ ಇಬ್ಬರು ದುಡಿತೀರಿ. ನಿಮ್ದೆಲ್ಲ ಕೂಡು ಕುಟುಂಬನ ಅಥವಾ ಹೇಗೆ? ಕೂಡು ಕುಟುಂಬ ಇತ್ತು ಸರ್, ಇಸ್ತಿನ ಇವಾಗ 3-4 ವರ್ಷ ಆಯ್ತು ಸರ್. ಬೇರೆ ಬೇರೆ ಆಗಿದ್ರಿ? 4 ಜನ ನಮ್ಮ ಮಾವನಾರು, ನಮ್ಮ ಮನೆಯವ್ರ ಸಣ್ಣಾರ್ ಸರ್. ಈಗ ನಿಮ್ಮ ಭಾಗಕ್ಕೆ ಎಷ್ಟು ಬಂದಿದೆ? 3 ಎಕರೆ ಬಂದಿದೆ. 3 ಎಕರೆ ನಿಮ್ಮ ಭಾಗಕ್ಕೆ ಬಂದಿದೆ ಸರ್. ಈಗ ಅದನ್ನೇ ನೀವೇ ಮಾಡ್ತೀನಿ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಆ ಮಣ್ಣಿನ ಎಂತದು, ಎರೆ ಮಣ್ಣ ಅಥವಾ ಇದು ಕೆಂಪು ಕೆಂಪು ಮಿಶ್ರ ಐತ್ ಸರ್, ಬೇಷ್ ಐತ್ ಸರ್. ಏನೇನ್ ಬೆಳಿಲಿಕ್ಕೆ ಸೂಕ್ತ ಇದೆ? ಮದ ಶೇಂಗಾ ಹಾಕ್ತಿದ್ರಂತ ಸರ್ ಆಸ್ತಿನ, ನಮ್ಮ ಮದುವೆ ಆಗದ್ಕಿಂತ ಚೂಣ್ಯಾಗ ಹಾಕ್ತಿದ್ರಂತ ಸರ್ ಶೇಂಗಾ. ನಾವು ಬಿತ್ತಿಲ್ಲ ಸರ್ ಅಂತವು. ಇವಾಗ ತೊಗರಿ, ಸಜ್ಜಿ, ಮೆಕ್ಕೆಜೋಳ ಒಂದೇ ಬೆಳಿತೀವಿ ಸರ್. ಮೆಕ್ಕೆಜೋಳ ನಿಮ್ ಕಮರ್ಷಿಯಲ್ ಕ್ರಾಪ್ ಆಕ್ಚುಲಿ? ಹಾ ಸರ್. ವಾಣಿಜ್ಯ ಬೆಳೆ ಅದು, ಚೆನ್ನಾಗಿ ಲಾಭ ಬರ್ತದೆ ಸರ್. ಈ ವರ್ಷಂಕರು ರೇಟ್ ಜಾಸ್ತಿ ಐತೆ ಸರ್, ಇವಾಗ ಆದ್ರೆ ಇನ್ನು 2,200 ರೂಪಾಯಿ ಆಯ್ತು. ಈಗ ಮೆಕ್ಕೆಜೋಳಕ್ಕೆ ಏನೇನು ಸಮಸ್ಯೆಗಳು ಕಾಣ್ತವೆ ಹೆಚ್ಚಾಗಿ? ಅದು ಸುಳಿ ರೋಗ ಅಂತ ಬೆಳಾಗತ್ತೈತೆ ಸರ್. ಈಗ ಅದಕ್ಕೊಂದು ಗೊಬ್ಬರ ಬಂದೈತ್ರಿ, ಅದನ್ನ ಹಾಕ್ತಾರ ಸರ್ ಸುಳಿಗೆ. ಆ ಗೊಬ್ಬರ ಹಾಕ್ಲಿಕ್ರ ಅದು ಬೆಳೆದೇ ಇಲ್ಲ ಸರ್. ಕಂಟ್ರೋಲ್ ಆಗಿದೆ ಹಾಕ್ಲೇಬೇಕು. ಯಾವ ಹಂತದಲ್ಲಿ ಸುಳಿ ರೋಗ ಕಾಣಿಸ್ಕೊಳ್? ಅದು ಒಂದು ಮಣಕಾಲಿ ಇರುತ್ತೆ ಸರ್ ಮೆಕ್ಕೆಜೋಳ, ಆವಾಗ ಕಾಣಿಸ್ಕೊಂಡು ಶುರುವಾಗ್ತದೆ. ಅವಾಗ ಹಾಕಿದ್ರ ಬೆಳಿತೈತ್ ಸರ್ ಒಂದು 3 ಫೀಟ್ ವರ್ಗಿ, ಇಲ್ಲಾದ್ರೆ ಬೆಳೆಯಲ್ಲ ಸರ್ ಅದು. ಅಲ್ಲೇ ನೋಡಿ, ಈಗ ನೀವು 3 ಎಕರೆ ಮೆಕ್ಕೆಜೋಳ ಹಾಕ್ಬಿಟ್ರೆ ಅದು ಎಷ್ಟು ಜನ ಕೆಲಸ ಮಾಡ್ಬೇಕಾಗ್ತದೆ? ಹಾಕ್ತಾರ ಸರ್, 2 ದಿನ ಹಾಕ್ಲಿ, 3 ದಿನ ಹಾಕ್ಲಿ, ಒಟ್ಟು ಹಾಕ್ಬೇಕು. ಹಾಕ್ಬೇಕು ಸರ್. ಹಾಕ್ಲಿಲ್ಲ ಅಂದ್ರೆ ಅದು ಸುಳಿ ಒಳಗೆ ಹುಳ ಇರುತ್ತೆ ಸರ್ ಒಂದು, ಅದೇ ಕೊರೆ ಕತ್ತಿ ಬೆಳಿ ಕೊಡಲ್ ಸರ್ ಅದನ್ನ ಪೀಕ್ನ. ಪೀಕ್ನ ಈ ಬಾರಿ ಅಂದ್ರೆ ಮೆಕ್ಕೆಜೋಳ ಎಷ್ಟು ಬೆಲೆ ಸಿಗ್ತಮ್ಮ ರೇಟು? ಈ ವರ್ಷ ಸಿಕ್ಕ ಸರ್ 2,300 ರೂಪಾಯಿ ಮಟ ಐತ್ರಿ. ಚೆನ್ನಾಗಿದೆ ಬೆಲೆ? ಚೆನ್ನಾಗೈತೆ ಸರ್. ಅಂದ್ರೆ ಮೊದ್ಲಿಗೆ ಈಗ ಹೋಲಿಕೆ ಮಾಡಿದ್ರೆ ಜಾಸ್ತಿ ಇದೇನಾ ಕಮ್ಮಿ ಇದೇನಾ? ಜಾಸ್ತಿ ಐತೆ ಸರ್ ಈ ವರ್ಷ. ಈ ವರ್ಷ ಜಾಸ್ತಿ ಐತ್ರಿ, ಹೋದ ವರ್ಷ ಕಡಿಮೆ ಇತ್ತಲ್ರಿ, ಈ ವರ್ಷ ಜಾಸ್ತಿ ಐತೆ ಸರ್. ಇದ್ರ ಜೊತೆಗೆ ಈಗ ಕೃಷಿಗೆ ನಿಮ್ದು ಮಳೆಯಾಶ್ರಿತ ಭೂಮಿ, ಏನಾದ್ರೂ ನೀರಿನ ಮೂಲಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಬೋರ್ ಹಾಕ್ಸೋದಾಗ್ಲಿ ಈ ತರ ಪ್ರಯತ್ನಗಳು ಏನಾದ್ರೂ ಮಾಡಿದ್ರ? ಏನ್ ಸರ ಮಾಡಿಲ್ಲ. ಸರ್ಕಾರದಿಂದ ಕೃಷಿಗೆ ಏನೇನು ಸಹಾಯಧನಗಳು ಸಿಗ್ತಾ ಇದೆ ನಿಮ್ಗೆ? ಸಿಗ್ತಾವ ಸರ್. ನಮ್ ಅಂದ್ರೆ ಇದು ಹೊಲ ಪಾಣಿ ಬೇಕಂತಾರಲ್ಲ ಸರ್ ಅವ್ರ ಹೆಸರ್ಲೆ. ಈಗ ನಿಮ್ಗೆ ಪಾಣಿ ಇಲ್ವಾ? ನಮ್ಮ ಅಮ್ಮನ ಹೆಸರ್ಲಿ ಸರ್, ಅಂದ್ರೆ ನಮ್ಮ ಮನೆಯವ್ರ ತಾಯಿ ಹೆಸರ್ಲೆ ಅವ್ರನ್ನ ಡಿವೈಡ್ ಮಾಡ್ಕೊಂಡಿಲ್ಲ ಸರ್ ಅವ್ರು ಇಬ್ರು ಅಣ್ಣ ತಮ್ಮನ. ಅಂದ್ರೆ ಈಗ ಸರ್ಕಾರದ ಯಾವ್ದೇ ಸೌಲಭ್ಯಗಳು ತೊಳಕ್ ಇಲ್ಲ ಸರ್, ಅದು ಬರಲ್ಲಂತ್ರಿ, ಡಿವೈಡ್ ಆಗ್ಲೇಬೇಕಂತ ಇವ್ರ ಹೆಸರು ಆದ್ರೆ ಬರುತ್ತಂತ ಸರ್ ಅದು. ಈಗ ಅವ್ರು ಈಗ ನೀವು ಅದನ್ನ ಏನು ವರ್ಗಾವಣೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಮಾಡ್ಸಕತ್ತಾರ ಸರ್? ಇನ್ನು ಆಗಿಲ್ರಿ, ಅಂದ್ರೆ ಅಮ್ಮ ನಾಳೆ ಈ ತಿಂಗಳಿಗೆ ವರ್ಷ ಆಗತ್ತೆ ರೀ, ರೀಸೆಂಟ್ ಆಗಿ ತಿರ್ಕೊಂಡ್ರು ಇವತ್ತು ಮಾಡಿಸ್ಕೊಂತಾರ. ಅಂದ್ರೆ ಈಗ ನೀವು ಎಷ್ಟೇ ಕೃಷಿ ಮಾಡಿದ್ರು ಸಹಿತ ಏನಾದ್ರೂ ಸರ್ಕಾರದ ಸೌಲಭ್ಯಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ, ಅದು ಹಿರಿಯರ ಹೆಸರಿನಲ್ಲಿ ಭೂಮಿ ಇರೋದ್ರಿಂದ ಬರಲ್ಲ ಸರ್ ಸಮಸ್ಯೆ ಆಗ್ತದೆ. ಹಂಗಾಗಿ ಮಾಡ್ಕೋಬೇಕಂತಾರ ಸರ್ ಡಿವೈಡ್, ಈ ವರ್ಷ ಮಾಡ್ತಾರೆ ಏನ್ ನೋಡಿ ಸರ್. ಇದಲ್ದೇನೆ ಈಗ ಸಾಮಾನ್ಯವಾಗಿ ಕೃಷಿ ನಿಮ್ಮ ಭಾಗದಲ್ಲಿ ಇರತಕ್ಕಂತ ಮಹಿಳೆಯರೆಲ್ಲರೂ ಅಂದ್ರೆ ಸಣ್ಣ ಪುಟ್ಟ ಹಿಡುವಳಿದಾರೆ ಇದ್ದಾರೆ, 2 ಎಕರೆ 3 ಎಕರೆ 1 ಎಕರೆ ಇಂತವ್ರೆ, ಇಂತ ಕುಟುಂಬಗಳೇ ಜಾಸ್ತಿ ಕೃಷಿ ಕೂಲಿ ಕಾರ್ಮಿಕರು ಆಗಿನೂ ಕೆಲಸ ಮಾಡ್ತಾರೆ. ಒಂದ್ ವೇಳೆ ಈ ಸೀಡಿಂಗ್ ಪ್ಲಾಂಟ್ ಅಂದ್ರೆ ಈಗ ಏನ್ ಸೀಡ್ಸ್ ಮಾಡೋದೆಲ್ಲ ಇದೆ, ಇವೆಲ್ಲ ಇಲ್ಲದ ಕಾಲಘಟ್ಟದಲ್ಲಿ ಹೆಂಗಿತ್ತು ಅಂತ? ಅವಾಗ ಅಂದ್ರೆ ನೆಲ್ ಬೆಳೆದು ಅವಾಗ ರಾಗಿ ಇಂಥವೆಲ್ಲ ಬೆಳಿತಿದ್ರು ಸರ್, ಅವಾಗಾದ್ರೂ ಪೀಕ್ ಚೆನ್ನಾಗಿ ಬರ್ತಾವು. ಇವಾಗ ಒಂದೇ ಇವು ಸೀಡ್ಸ್ ಬಂದು ಕೆಲಸ ಜಾಸ್ತಿ. ನೀವು ಸೀಡ್ಸ್ ಮಾಡಿದ್ರೆ ಟ್ರೈ ಮಾಡಿದ್ರ ನಿಮ್ಮಲ್ಲೇ ಪ್ಲಾಂಟ್ ಮಾಡೋದು ಇಲ್ಲಿ ಹೊಲದಲ್ಲಿ ಏನ್ ಸರ್? ಕೂಡಿದ್ದಾಗ ಮಾಡಿ ಸರ್, ಇವಾಗ ಬಿಟ್ಟಿವಿ. ಹೌದಾ? ಏನೇನ್ ಮಾಡ್ತಾ ಇದ್ರಿ? ಕಲ್ಲಂಗಡಿ ಮಾಡಿ ಸರ, ತುಪ್ಪರಿ ಮಾಡಿ ಸರ, ಇವು ಕಿಚ್ಚರಿ ಅಂದ್ವಿಲ್ಲ ಅದೇನು ಹೀರೆಕಾಯಿ, ಬೆಂಡೆ ಮಾಡಿದ್ವಿ ಸರ್ ಆಚೆ ವರ್ಷ. ಇವಾಗ ಮತ್ತೆ ಬ್ಯಾರಾಗಿಂದೆ ನಮ್ದು ಒಣ ಭೂಮಿ ಬಂತು ನಮ್ಗ, ನಾವು ಬಿಟ್ಟಿವಿ ಸರ್. ಸೊ ಈ ಸೀಡ್ಸ್ ಮಾಡಿದ ಅನುಭವ ಎಲ್ಲ ಇದೆ ನಿಮ್ಗೆ? ಇದೆ ಸರ್. ಸಾಮಾನ್ಯವಾಗಿ ಈಗ ಒಂದು ಬೆಂಡೆ ಬೀಜೋತ್ಪಾದನೆ ಮಾಡೋದಂತ ಇಟ್ಕೊಳ್ಳಿ, ಅದರಲ್ಲಿ ಏನೇನು ಕ್ರಮಗಳಿರ್ತವೆ, ಎಲ್ಲಿಂದ ಯಾವ್ಯಾವ ಕೆಲಸದಿಂದ ಶುರುವಾಗ್ತದೆ? ಬೆಂಡೆ ಅಂದ್ರೆ ಬೀಜ ಕೊಡ್ತಾರೆ ಸರ್ ಅವ್ರ ಕಂಪ್ನಿಯವರು, ಕೊಟ್ಟು ಸೀಟ್ ಕೊಡ್ತಾರೆ ಸರ್, ಮರ್ಚ್ ಅಂತಾರಲ್ರಿ ಮೇಲೆ ಅದನ್ನ ಕೊಡ್ತಾರೆ ಸರ್, ಡ್ರಿಪ್ ಹಾಕಿ ಹೊಲ ಬೋದ್ ಬಿಟ್ಕೊಂಡು ಅದನ್ನ ಮೇಲೆ ಡ್ರಿಪ್ ಹಾಕಿ ಅದನ್ನ ಸೀಟ್ ಹಾಕಿ ಹೋಲ್ ಹಾಕ್ತಾರೆ ಸರ್, ಹೋಲ್ ಹಾಕಿ ಬೀಜ ಉರ್ತಾರ್ರಿ, ಹೋಲಿಗೆ ಒಂದು ಬೀಜ ಉರ್ಕೊಂಡು ಅವು ಮತ್ತೆ ಹೂ ಬರೋ ಟೈಮ್ಗೆ ಸುಲಿದು ಇವತ್ತು ಸುಲಿಬೇಕು ಸರ್ ಮಗ್ಗಿನ, ನಾಳೊಂದು ದಿನ ಬಿಟ್ಟು ನಾಡ್ದು ಪೌಡ್ರ್ ಕೊಡ್ಬೇಕು ಸರ್, ನಡುಕ್ ಒಂದಿನ ಗ್ಯಾಪ್ ಕೊಡ್ಬೇಕ್ರಿ, ಮರ್ದಿನ ಪೌಡ್ರ್ ಕೊಡ್ಬೇಕು. ಸುಲಿಬೇಕು ತಾನಾಗೆ ಅರಳುತ್ತಲ್ವ? ಅರಳುತ್ತಲ್ಲ ಸರ್, ಅದ್ರೊಳಗ ಮತ್ತೆ ಇದು ಇರುತ್ತಲ್ರಿ ಪೌಡ್ರ್ ಹೊಡಿತೈತ್ರಿ ಅದು. ನಾವು ಗಂಡು ಎಣ್ಣೆ ಅಂತ ಬೇರೆ ಮಾಡ್ತೀವಲ್ಲ ಸರ್, ಗಂಡಿನ ಪೌಡ್ರನ್ನ ಎಣ್ಣೆಗೆ ಹಾಕ್ಬೇಕ್ರಿ, ಹಂಗ ಪೌಡ್ರ್ ಕೊಟ್ಕೊಂತಾರ ಸರ್, ಇವತ್ತು ಸುಲಿದ್ರೆ ನಾಳೆ ಕೊಡ್ತಾರೆ ಪೌಡ್ರ್, ಹಂಗ ಕೊಡ್ತಾರೆ. ಪೌಡ್ರ್ ಎಲ್ಲ ಹೆಂಗ್ ತೆಗಿತೀರ ಅದನ್ನ? ಅದನ್ನ ಜರಡಿ ಹಿಡಿತಾರ ರೀ ಒಬ್ಬೊಬ್ರು ಹರಿದ್ಕೊಂಡು. ಹಾಂ, ಇವತ್ತು ನಾಳೆ ಪೌಡರ್ ತೆಗಿತಾರ, ನಾಳೆ ಅರಳ ಹೂನ ಹರ್ಕೊಂಬರ್ತೀವಿ ಸರ್ ಮನೆಗೆ. ಹರ್ಕೊಂಬಂದು ಅದನ್ನ ಮ್ಯಾಗಲ್ದು ಟಪ್ಪಿ ಟೈಪ್ ಇರುತ್ತಲ್ಲ ಅದನ್ನ ತೆಗೆದು ಜರಡಿ ಹಿಡ್ಕೊಂಡಾರ ಜರಡಿ ಹಿಡ್ಕೊಂತಾರ ಸರ. ಇಲ್ಲ ಡೈರೆಕ್ಟ್ ಮಗ್ಗಿನ ತಗೊಂಡೋಗಿ ನಾವು ಮಗ್ಗಿನ ಡೈರೆಕ್ಟ್ ಮಗ್ಗಿನ ಕೊಡ್ತಿದ್ವಿ ಸರ್, ಹಂಗಾಗಿ ನಾವೇನ್ ಇದನ್ನ. ಈಗ ಅದು ಒಂದಾಯ್ತು ಪೌಡರ್ ಕೊಡೋದು, ಅಂದ್ರೆ ಅದು ಪರಾಗಸ್ಪರ್ಶ ಕ್ರಿಯೆ ನಡೆಯೋದಾಯ್ತು. ಅದಾದ್ಮೇಲೆ ಅದಾದ್ಮೇಲೆ ಅದಕ್ಕೆ ನಾವು ಮತ್ತೀಗೆ ಪರಾಗಸ್ಪರ್ಶ ಮಾಡಿವೆ ಇಲ್ಲ ಅಂತಂದು ಮಾಡಿದ್ದಕ್ಕೆ ನಾವು ಪೌಡ್ರ್ ಕೊಟ್ಟಿರ್ತೀವಲ್ಲ ಸರ್, ಅದಕ್ಕೆ ದಾರ ಹಾಕ್ತೀವಿ ಸರ್. ಇಲ್ಲ ನಾವು ದಾರ ಹಾಕ್ಲಾರ್ದ ಅದು ಶೆಲ್ ಪನಿಸ್ಕೊಂಡು ಅರ್ಧ ಹೋಗಿಸ್ತಾರೆ ಸರ್ ಅವರು ಸೂಪರ್ವೈಸರ್. ಆಮೇಲೆ ಅದು ಕಾಯಿಯಾಗಿ ಒಣಗಿಂದೆ ಕಾಯಿ ಹರ್ಕೊಂಡು ಬೀಜ ತಕ್ಕಂತೀವಿ ಸರ್. ಬೀಜದ ಗುಣಮಟ್ಟಗಳನ್ನು ಹೆಂಗೆ ಪರೀಕ್ಷೆ ಮಾಡ್ತೀರಿ? ಇದು ಬೀಜ ಗಟ್ಟಿಯಾಗಿದೆಯೋ ಅಥವಾ ಟೊಳ್ಳಾಗಿದೆಯೋ ಅಥವಾ ಅದು ಕ್ವಾಲಿಟಿ ಚೆನ್ನಾಗಿದೆ ಇಲ್ಲ ಅಂತ ಹೆಂಗೆ ನಿರ್ಧಾರ ಮಾಡ್ತೀರಿ? ನಾವು ಅದನ್ನ ಬೀಜ ತಗೊಂಬಂದು ತೂರಿ ಫಸ್ಟು ಹಸ್ ಮಾಡಿ ಕೊಡ್ತೀವಿ ಸರ್. ಅಳ್ಳು ಆಮೇಲೆ ಸ್ವಲ್ಪ ಹುಳ ತಿಂದಿದ್ವು ಇಂಥವೆಲ್ಲ ಇರ್ತಾವಲ್ಲ ಸರ್ ಕಂಡ್ರಿ ಅಂಥವು ಅವನ್ನೆಲ್ಲ ತೆಗೆದು ಕೊಡ್ತೀವಿ ಸರ್. ಅವ್ರ ಸೂಪರ್ವೈಸರ್ ಒಯ್ದು ಅವನ್ನ ಜರ್ಮಿಷನ್ ನೋಡ್ತಾರೆ ಸರ್, ಪ್ಯೂರಿಟಿ ಜರ್ಮಿಷನ್ ನೋಡಿ ಜರ್ಮಿಷನ್ ಬಂತು ಅಂದರೆ ನಮಗೆ ದುಡ್ಡು ಕೊಡ್ತಾರೆ ಸರ್. ಇಲ್ಲಕ್ರೆ ಅದನ್ನ ಕೊಡಲ್ಲ ಸರ್ ದುಡ್ಡು. ಅದು ಹೆಂಗೆ ಜರ್ಮಿಷನ್ ಹೆಂಗೆ ಅಂದರೆ 100 ಬೀಜ ಹಾಕಿದ್ರೆ ಅವರಿಗೆ 94 ಬೀಜ ಹುಟ್ಟಬೇಕಂತ ಸರ್. ಹಾಂ ಸರ್. ಸೊ ಅಂದ್ರೆ ನಿಮ್ಗೆ ದುಡ್ಡು ಆಗೋದು ಆ ಬೀಜಗಳ ಪರೀಕ್ಷೆ ಆದ್ಮೇಲೆ? ಪರೀಕ್ಷೆ ಆದ್ಮೇಲೆ ಸರ್. ಬೀಜ ಒಯ್ದು ಒಂದು ತಿಂಗಳೊಳಗ ಅವರು ಜರ್ಮಿಷನ್ ನೋಡ್ತಾರೆ ಸರ್. ಹಂಗ ಅದು ಜರ್ಮಿಷನ್ ಬಂತು ಅಂದ್ರೆ ದುಡ್ಡು ಮತ್ತೆ 2 ತಿಂಗಳಿಗೆ ಹಾಕ್ತಾರೆ ಸರ್. ಕೆಜಿಗೆ ಇಷ್ಟಂತಂದು ಕೊಟ್ಟಿರ್ತಾರೆ ಸರ್ ನಮ್ಗ. ಕೆಜಿಗೆ 1200 ಹಾಕಿದ್ರು ಸರ್ ಹೋದ ವರ್ಷ. 30 ಕೆಜಿ ಆಗಿತ್ತು ಆ ವರ್ಷ. 30 ಕೆಜಿ ಬಂತು ಸರ್ ಅದು ಪ್ಯೂರಿಟಿ ಜರ್ಮಿಷನ್ ಬಂತು. ಅಷ್ಟು ದುಡ್ಡನ್ನು ಕೊಟ್ಟಿರ್ತಾರೆ ಅವಾಗ. ಹಂಗೆ ನೋಡೋದು ಸರ್ ಅಷ್ಟು ಸೀಡ್ಸ್ ಎಲ್ಲ ಜರ್ಮಿಷನ್ ನೋಡಿಂದೇ ಕೊಡೋದು ರೊಕ್ಕ. ಅಂದರೆ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಸಣ್ಣ ಪ್ಲ್ಯಾಂಟಲ್ಲಿ 100,000 ದುಡಿಬೋದು. ಹಾಂ, ಟಮಾಟಿ ಚಿಲ್ಲಿ ತೊಗೊಂತಾರೆ ಸರ್ 100,000 ಆಗ್ತಾರೆ. ಒಂದು 3-4 ತಿಂಗಳ ಕೆಲಸ ಇದು. ಚಿಲ್ಲಿ 20 ದಿನ ಮಾಡ್ತಾರೆ ಸರ್ ಕ್ರಾಸಿಂಗ್, ಟಮಾಟಿನ 20 ದಿನ ಬೀಜ ರೆಡಿ ಮಾಡಿ ಕೊಡೋದ್ರೊಳಗೆ 3 ತಿಂಗಳ ಬರ್ತ ಸರ್. 3 ತಿಂಗಳ ಆಗ್ತದೆ. 3 ತಿಂಗಳಲ್ಲಿ 100,000 ಹಂಗೆ ದುಡಿಬೋದು. ದುಡಿತಾರೆ ಸರ್, ಅಷ್ಟು ಖರ್ಚು ಮಾಡಿಸ್ಬಿಡ್ತಾರೆ ರೀ ಸರ್, ಎಣ್ಣೆ ಹೊಡಿಸ್ತು ಗೊಬ್ಬರ ಹಾಕ್ರಿ. ಈಗ ನೀವು ಇರೋದು ಇಬ್ರೆ, ಇಬ್ರೆ ಮಾಡ್ಲಿಕ್ಕೆ ಆಗುತ್ತೆ ಒಂದು ಪ್ಲಾಂಟ್ ಸೀಡ್ಸ್ ಪ್ಲಾಂಟ್ ಮಾಡಕ್ಕೆ ಆಗಲ್ಲ ಸರ್. ಲೇಬರ್ ಎಷ್ಟು ಜನ ಬೇಕಾಗ್ತದೆ ಅಂದಾಜು? ಕಲ್ಲಂಗಡಿಗೆ 1-8 ಜನ ಆದ್ರೂ ಬೇಕು ಸರ್. ಲೇಬರ್ಸ್ ಬೇಕೇ ಬೇಕು ಸರ್. ಇವು ಬೆಂಡೆ ಆದ್ರೆ ಇಬ್ರು ಮಾಡ್ಕೊಂತೀವಿ ಸರ್. ಅಂದ್ರೆ 2 ಗಂಟೆಲಿದ್ದ ಸುಲಿಯೋದಲ್ಲ ಸರ್, ನಡೀತೈತಿ ಇಬ್ಬರಿಗೆ. ಕಲ್ಲಂಗಡಿ ಇಂಥವು ತುಪ್ಪರಿ ಇಂಥವು ಆಗಲ್ಲ ಸರ್ ಮುಂಜಾನೆ. ಅದಕ್ಕೆ ಲೇಬರ್ಸ್ ಬೇಕೇ ಬೇಕು. ಹಾಂ ಬೇಕು ಸರ್. ಓಹೋ ಸರ್, ಈಗ ಒಟ್ಟು ಬೀಜೋತ್ಪಾದನೆ ಕೇಂದ್ರ ಅಂದರೆ ಬೀಜೋತ್ಪಾದನೆ ಚಟುವಟಿಕೆ ನಿಮ್ಮಲ್ಲಿ ಹೆಚ್ಚು ಇರೋದ್ರಿಂದ ಒಂದಿಷ್ಟು ನೀವು ಸಣ್ಣ ಪುಟ್ಟ ಸಣ್ಣ ಹಿಡುವಳಿದಾರರು ಆಮೇಲೆ ಕೃಷಿ ಭೂಮಿ ಇಲ್ಲದೆ ಇರತಕ್ಕಂಥ ಕೂಲಿ ಕಾರ್ಮಿಕರು ಒಂದಿಷ್ಟು ಆರ್ಥಿಕವಾಗಿ ಹಣಕಾಸಿನ ನೆರವು ಸಿಗ್ತಾ ಇದೆ ಸರ್. ಒಳ್ಳೆಯದು ಶಿವಲೀಲ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿ ಕೇಂದ್ರದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿಯ ಅನುಭವ ಮತ್ತು ಕೃಷಿ ಕೂಲಿ ಕಾರ್ಮಿಕರಾಗಿ ನೀವು ದುಡಿತಾ ಇರತಕ್ಕಂಥ ಎಲ್ಲ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ರೈತ ಬಾಂಧವರೇ, ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೂಲಿ ಕಾರ್ಮಿಕರಾಗಿ ಜೀವ ಸಾಗಿಸುತ್ತಿರುವ ಶ್ರೀಮತಿ ಶಿವಲೀಲಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಅವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ, ರೈತ ಬಾಂಧವರಲ್ಲಿ ಮನವಿ ಮಾಡಿದ್ದಾರೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ತುಂಗಭದ್ರಾ ಎಡದಂಡೆ ಮುಖ್ಯ ಕಾಲುವೆಗೆ ನೀರು ಹರಿಸಲಾಗುತ್ತಿದ್ದು ಆದ್ದರಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ಎಲ್ಲ ಜನಸಾಮಾನ್ಯರಿಗೂ ಹಾಗೂ ರೈತ ಬಾಂಧವರಿಗೆ ವಿನಂತಿಸುವುದೇನೆಂದರೆ, ಕಾಲುವೆಯಲ್ಲಿ ಮತ್ತು ಕಾಲುವೆಯ ಅಂಚಿನಲ್ಲಿ ಓಡಾಡುವುದು, ಕಾಲುವೆಯಿಂದ ನೀರನ್ನು ಜನಸಾಮಾನ್ಯರು ಮತ್ತು ರೈತರು ಬಳಸುವುದನ್ನು ಮತ್ತು ಎತ್ತಿಕೊಳ್ಳುವುದನ್ನು ನಿಷೇಧಗೊಳಿಸಲಾಗುತ್ತದೆ. ಕಾರಣ, ತಾವುಗಳು ಸಮರ್ಪಕ ನೀರು ನಿರ್ವಹಣೆಗೆ ಇಲಾಖೆಯೊಡನೆ ಸಹಕರಿಸಲು ಕೋರಲಾಗಿದೆ. ರೈತ ಬಾಂಧವರೇ, ಇದುವರೆಗೂ ಪ್ರಕಟಣೆ ಕೇಳಿದಿರಿ, ಇದೀಗ ಕೇಳೋಣ ರೈತರಿಗೆ ಸಲಹೆ. ಭಾರತ ಕೃಷಿ ಪ್ರಧಾನ ರಾಷ್ಟ್ರ. 70% ಜನ ಕೃಷಿಯನ್ನು ಅವಲಂಬಿಸಿರುತ್ತಾರೆ. 80% ಆಹಾರ ಧಾನ್ಯಗಳ ಉತ್ಪಾದನೆ ಇಲ್ಲಿ ಮಳೆಯಾಶ್ರಿತ ಬೇಸಾಯದಿಂದ ಮಾಡಲಾಗ್ತಾ ಇದೆ. ಭಾರತದಲ್ಲಿ ಹವಾಮಾನ ಕೃಷಿಯೊಂದಿಗೆ ಯಾವಾಗಲೂ ಜೂಜಾಟ ಆಡ್ತಾ ಇರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಬರ, ಬವಣೆ, ಬೆಳೆಹಾನಿ ಮತ್ತು ನಷ್ಟ ಅನ್ನೋದು ಸರ್ವೆ ಸಾಮಾನ್ಯವಾಗಿ ಹೋಗಿದೆ. ಇದನ್ನು ಹೋಗಲಾಡಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ಹಾಗೂ ಮಳೆ ನೀರಿನ ಸ್ಥಾನಿಕ ಜಲಧಾರಣೆ ಒಂದು ಭದ್ರ ಅಡಿಪಾಯ ಆಗುತ್ತೆ. ಇದರ ಜೊತೆಗೇನೆ ರೈತರ ಆರ್ಥಿಕ ಪರಿಸ್ಥಿತಿಯ ಸುಧಾರಣೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸೋದಕ್ಕೆ ದನಕರುಗಳು ಬೇಕು. ದನಕರುಗಳನ್ನು ಜೀವಂತವಾಗಿಡಲು ಜೈವಿಕ ಹಸಿರು ದ್ರವ್ಯರಾಶಿ ಅಥವಾ ಹಸಿರು ಮೇವು ಬೇಕೇ ಬೇಕು. ಬರದ ಹಾವಳಿಯಿಂದ ದೂರ ಇರೋದಕ್ಕೆ ಮತ್ತು ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸೋದಕ್ಕೆ ಸುಸ್ಥಿರ ಕೃಷಿಯ ಕ್ರಮಗಳನ್ನು ಅನುಸರಿಸೋದು ಬಹಳ ಅವಶ್ಯಕ. ಇದಕ್ಕಾಗಿ ಹಲವಾರು ಸೂತ್ರಗಳನ್ನು ನಾವು ಅನುಸರಿಸಬೇಕು. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದರೆ ಸ್ಥಾನಿಕ ಮಣ್ಣು ಮತ್ತು ನೀರಿನ ಸಂರಕ್ಷಣೆ. ಬೆಳೆ ಕಟಾವಾದ ನಂತರ ಇಳುಕಲಿಗೆ ಅಡ್ಡಲಾಗಿ ನೇಗಿಲು ಇಲ್ಲವೇ ಟ್ರ್ಯಾಕ್ಟರ್ ಚಾಲಿತ ನೇಗಿಲನ್ನು ಬಳಸಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಆಳವಾಗಿ ಉಳುಮೆ ಮಾಡೋದು ಬಹಳ ಒಳ್ಳೆಯದು. ಮುಂಗಾರಿನ ಮಳೆಯಿಂದಾಗಿ ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳು ಒಡೆದು ಮಣ್ಣಿನ ಆಳದಲ್ಲಿ ನೀರು ಇಂಗಿ ಬೆಳೆಗೆ ದೀರ್ಘಾವಧಿಯವರೆಗೆ ತೇವಾಂಶ ಸಿಗುವಂತೆ ಇದು ಮಾಡುತ್ತೆ. ಇನ್ನೊಂದು ಸಮಪಾತಳಿ ಬೇಸಾಯ. ಉಳುಮೆ ಅಥವಾ ಬಿತ್ತನೆ ಮುಂತಾದ ಎಲ್ಲ ಬೇಸಾಯ ಕ್ರಮಗಳನ್ನು ಸಮಪಾತಳಿ ರೇಖೆಗೆ ಅನುಗುಣವಾಗಿ ಅಥವಾ ಇಳಿಜಾರಿಗೆ ಅಡ್ಡಲಾಗಿ ಮಾಡೋದು ಅತ್ಯವಶ್ಯಕ. ಈ ಪದ್ಧತಿಯಿಂದ ಜಮೀನಿನಿಂದ ಹೊರಗೆ ಹರಿದು ಹೋಗುವ ನೀರಿನ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಇನ್ನೊಂದು ಭೂಮಿಯ ಮಟ್ಟ ಮಾಡೋದು. ಎರಡು ಬದುಗಳ ಮಧ್ಯದ ಭೂಮಿಯನ್ನು ಸಮನಾದ ಇಳಿಜಾರಿಗೆ ತರಲು ಭೂಮಿಯ ಉಬ್ಬು ಮತ್ತು ತಗ್ಗುಗಳನ್ನು ಸರಿಪಡಿಸೋದರಿಂದ ಬೆಳೆಗಳ ಇಳುವರಿಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯ. ಇನ್ನೊಂದು ಚೌಕ ಮಡಿಗಳ ನಿರ್ಮಾಣ. ಭೂಮಿಯ ಇಳಿಜಾರು ಶೇಕಡ 2.5% ಕಪ್ಪು ಮಣ್ಣಿನ ಜಮೀನಿನಲ್ಲಿ 20 cm ಎತ್ತರದ 9 ಚದರ ಮೀಟರ್ನಿಂದ 20 ಚದರ ಮೀಟರ್ಗಳವರೆಗೆ ಕ್ಷೇತ್ರ ಇರುವ ಚೌಕು ಮಡಿಕೆಗಳನ್ನು ನಿರ್ಮಿಸಬೇಕು. ಇದು ಹೆಚ್ಚಾಗಿ ಆಳವಾಗಿ ಬೇರು ಬಿಡುವ ಬೆಳೆಗಳಿಗೆ ತೊಗರಿ ಮತ್ತು ಹತ್ತಿ ಮತ್ತು ಆಳವಾದ ಕಪ್ಪು ಮಣ್ಣಿಗೆ ಬಹಳ ಸೂಕ್ತವಾದದ್ದು. ಹೆಚ್ಚು ಇಳಿಜಾರಿರುವ ಜಮೀನುಗಳಲ್ಲಿ ಸಣ್ಣ ಸಣ್ಣ ಮಡಿಗಳನ್ನು ಅಂದರೆ 9 ಚದರ ಮೀಟರ್ ಹಾಗೂ ಕಡಿಮೆ ಇಳಿಜಾರಿನ ಜಮೀನುಗಳಲ್ಲಿ 20 ಚದರ ಮೀಟರ್ ಚೌಕಾದ ಮಡಿಗಳನ್ನು ಅಳವಡಿಸಿಕೊಳ್ಳೋದು ಸೂಕ್ತ. ಇನ್ನೊಂದು ಇಳಿಜಾರಿಗೆ ಅಡ್ಡಲಾಗಿ ಸುಮಾರು 30-40 cm ಎತ್ತರದ ದಿಂಡು ಸಾಲುಗಳನ್ನು 60-70 cm ಅಂತರದಲ್ಲಿ ನಿರ್ಮಿಸಿ ಸಾಲುಗಳಲ್ಲಿ ಪ್ರತಿ 5 ಮೀಟರ್ ಅಂತರದಲ್ಲಿ 5-6 cm ಎತ್ತರದ ಮಣ್ಣಿನ ಅಡೆತಡೆಗಳನ್ನು ನಿರ್ಮಿಸಬೇಕು. ದಿಂಡು ಸಾಲುಗಳನ್ನು ಮೇ ಅಥವಾ ಜೂನ್ ಜುಲೈ ತಿಂಗಳಲ್ಲಿ ಒಂದು ಮಳೆ ಬಿದ್ದ ನಂತರ ಉಳುಮೆ ಮಾಡಿ ನಿರ್ಮಿಸಿಕೊಳ್ಬೇಕು. ಮಧ್ಯಮದಿಂದ ಹೆಚ್ಚು ಆಳವಿರುವ ಕಪ್ಪು ಮಣ್ಣಿನಲ್ಲಿ ಬಿದ್ದ ಮಳೆ ನೀರನ್ನು ಜಮೀನಿನಲ್ಲಿಯೇ ಇಂಗುವಂತೆ ಮಾಡೋದಕ್ಕೆ ಅಲ್ಲಲ್ಲಿ ತಟ್ಟೆ ಆಕಾರದ ಚಿಕ್ಕ ಗುಣಿಗಳನ್ನು ಎಡೆಕುಂಟೆ ಅಥವಾ ದಿಂಡು ಹೊಡೆಯುವ ಉಪಕರಣಗಳಿಂದ ಗುಣಿಗಳನ್ನು ನಿರ್ಮಿಸಬೇಕು. ಜೋಳ, ಗೋವಿನ ಜೋಳ, ಸಜ್ಜೆ, ನವಣೆ ಬೆಳೆಗಳ ಕೋಲಿಗಳನ್ನು ಸೂರ್ಯಕಾಂತಿ, ಗೋಧಿ, ಹಸಿರೆಲೆ ಗೊಬ್ಬರಗಳಾದ ಸೆಣಬು, ಡ್ಯಾಂಚ ಅಥವಾ ಗ್ಲಿರಿಸಿಡಿಯ ಸಸ್ಯವನ್ನು, ಬೀಜರಹಿತ ಒಣಹುಲ್ಲು ಮುಂತಾದವುಗಳನ್ನು ಭೂಮಿಯ ಮೇಲೆ ಹರಡಬೇಕು. ನಂತರ ಬೋದು ಸಾಲುಗಳನ್ನು ನಿರ್ಮಿಸಿ ಮಣ್ಣಿನಲ್ಲಿ ಮುಚ್ಚಬೇಕು. ಈ ರೀತಿ ಮಾಡೋದರಿಂದ ಮಳೆಯ ಹನಿಯ ರಭಸದಿಂದಾಗಿ ಮಣ್ಣಿನ ಸವಕಳಿಯನ್ನು ತಡೆಯಬಹುದು ಮತ್ತು ಬಿದ್ದ ಮಳೆ ನೀರನ್ನು ಜಮೀನಿನಲ್ಲಿಯೇ ಇಂಗುವಂತೆ ಮಾಡಬಹುದು. ಇದರಿಂದ ಮಣ್ಣಿನಲ್ಲಿ ತೇವಾಂಶವನ್ನು ಬಹಳ ದಿನಗಳವರೆಗೆ ಕಾಪಾಡಬಹುದು. ಕೃಷಿ ಹೊಂಡವನ್ನು ಜಲಾನಯನ ಪ್ರದೇಶಗಳಲ್ಲಿ ಬೆಳೆಗಳ ರಕ್ಷಣಾತ್ಮಕ ನೀರಾವರಿಗಾಗಿ ಸಾಕುಪ್ರಾಣಿಗಳ ಹಾಗೂ ಅಲ್ಲಿ ವಾಸಿಸುವ ಜನರ ನೀರಿನ ಬವಣೆಯನ್ನು ನೀಗಿಸಲು ಬಳಸಬಹುದು. ಜೊತೆಗೆ ಲಾಭದಾಯಕ ಚಟುವಟಿಕೆಗಳಾದ ಮತ್ಸ್ಯಪಾಲನೆಯನ್ನು ಅಥವಾ ಕುಕ್ಕುಟ ಪಾಲನೆ ಅಥವಾ ಎರಡನ್ನೂ ಜೊತೆಗೂಡಿಸಿ ಬೇಸಾಯ ಮಾಡಬಹುದು. ಮಣ್ಣು ಮತ್ತು ನೀರಿನ ಸಂರಕ್ಷಣೆಗಾಗಿ ಬೋದು ಮತ್ತು ಸಾಲುಗಳನ್ನು ತಯಾರು ಮಾಡಿ ಬಿತ್ತನೆ ಮಾಡೋದು, ಅಗಲವಾದ ಹಾಸಿಗೆ ಮತ್ತು ತಗ್ಗುಗಳನ್ನು ನಿರ್ಮಾಣ ಮಾಡಿ ಬಿತ್ತನೆ ಮಾಡೋದು, ಕಾಲಕಾಲಕ್ಕೆ ಅಂತರ ಬೇಸಾಯ ಮಾಡೋದು ಮುಂತಾದ ಕ್ರಮಗಳನ್ನು ಅಳವಡಿಸಿಕೊಳ್ಳಬಹುದು. ರೈತ ಬಾಂಧವರೇ, ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳೋಣ ಕೆಲವು ಕೃಷಿ ಗೀತೆಗಳನ್ನು. Thank you.